ಆಕಾಶವಾಣಿ ಕಲಬುರಗಿ, ವೇಳೆ 6:51. ಕಾರ್ಯಕ್ರಮ ಕೃಷಿರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ಮೇಘ ಸಂದೇಶ ಸರಣಿಯ 569ನೇ ಸಂಚಿಕೆ ಮೂಡಿಬರಲಿದೆ. ಪ್ರಸ್ತುತಪಡಿಸುತ್ತಾರೆ ಸೋಮಶೇಖರ್ ಎಸ್ ಹುರುಳಿ. ನಂತರ ಮುಧೋಳ ತಾಲೂಕಿನ ಕುಲಾಲಿ ಗ್ರಾಮದ ಶ್ರೀಮತಿ ಕಲ್ಲವ್ವ ಕಸವ ಹಂಡೇನವರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದ. ಮೊದಲಿಗೆ ಜಾಹೀರಾತುಗಳು. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, ಆರ್ಪಿಎಲ್ ಐಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರದು ಅಂತ. ಆರ್ಪಿಎಲ್ ಐಯ ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಈಗ ಕೇಳಿ ಮೇಘ ಸಂದೇಶ ಸರಣಿಯ 569ನೇ ಸಂಚಿಕೆ. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಬಂಧು ಬಾಂಧವರಿಗೆ, ಆಸಕ್ತರಿಗೆ, ಶ್ರೋತೃ ಬಾಂಧವರಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಳೆದ ವಾರದ ಬಗ್ಗೆ ನಾವು ನೋಡೋದಾದ್ರೆ ಯಾವ ರೀತಿ ನಾವು ನಿರೀಕ್ಷೆ ಮಾಡಿದ್ವಿ, ಹೋದ ವಾರ ಅದೇ ರೀತಿಯಾಗಿ ವಾತಾವರಣ ವರ್ತನೆ ಮಾಡ್ಯದ ಅಂತ ಹೇಳಿ ಹೇಳಬಹುದು. ಮೊದಲಿನ ಕೆಲವು ದಿನಗಳಲ್ಲಿ ಹಗುರವಾದಂತಹ ಮಳೆ ಆಗಬಹುದು ಅನ್ನುವಂತಹ ಒಂದು ವಿಚಾರ ಇತ್ತು ಶನಿವಾರ ರವಿವಾರ ತನಕ. ಅದರ ನಂತರ ಸ್ವಲ್ಪ ವಾತಾವರಣ ಬದಲಾವಣೆಯಾಗಿ ಮಳೆ ಪ್ರಮಾಣ ಹೆಚ್ಚಾಗ್ತದೆ ಅನ್ನುವಂತಹ ಒಂದು ವಿಚಾರ ಕೂಡ ಇತ್ತು. ಅದೇ ರೀತಿಯಾಗಿ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಮಘ ಮಳೆ ಹೋಗು ಟೈಮ್ನೊಳಗೆ ಬಹಳ ಅದ್ಭುತವಾದಂತಹ ಮಳೆಯನ್ನ ಸುರಿಸ್ತಾ ಇದೆ. ಮಗಿ ಮಳೆ ಅಂತ ಯಾಕೆ ನಾವು ಅಂತ ಇದ್ದೀವಿ ಹೇಳ್ರಿ? ಮಗಿ ಅಂತಂದ್ರ ಕೊಡ ಅಥವಾ ಒಂದು ಪಾತ್ರೆ. ಆ ಪಾತ್ರೆ ಮೂಲಕ ಯಾವ ರೀತಿ ನಾವು ನೀರು ಸುರುತ್ತೀವಲ್ಲ, ಆ ರೀತಿಯಾಗಿ ಮಳೆ ಆಗ್ತದ ಅನ್ನುವಂತ ಅನ್ವರ್ಥಕ್ಕೆ ಮಗಿ ಮಳೆ ಅನ್ನುವಂತ ಒಂದು ಹೆಸರು ಬಂತು. ಅದೇ ರೀತಿಯಾಗಿ ಹೋಗುವಂತಹ ಸಮಯದೊಳಗೆ, ನಿರ್ಗಮನ ಆಗುವಂತಹ ಸಮಯದೊಳಗೆ ಮಗಿ ಮಳೆ ಒಳ್ಳೆ ಮಳೆಯನ್ನ ತರ್ತಾ ಇದೆ. ಇಡೀ ಕರ್ನಾಟಕ ನಾವು ನೋಡಿದ್ರೆ ಬಹುತೇಕ ಎಲ್ಲಾ ಕಡೆ ಅದ್ಭುತವಾದಂತಹ ಒಂದು ಮಳೆ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಪ್ರಮಾಣದ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಅಲ್ಲೋಲ ಕಲ್ಲೋಲ ಸನ್ನಿವೇಶಗಳು ಸೃಷ್ಟಿಯಾಗ್ಯಾವ, ಸಾಕಷ್ಟು ನಷ್ಟ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ, ನದಿಗಳಲ್ಲಿ ಸಹಿತ ನೀರು ಬಂದದ, ಜನ ಜಾನುವಾರುಗಳು ಆಸ್ತಿ ಪಾಸ್ತಿಗೆ ಸಾಕಷ್ಟು ನಷ್ಟ ಉಂಟಾಗಿದೆ. ನಿಮ್ಮಲ್ಲಿ ಅನೇಕರು ಮೇಘ ಸಂದೇಶಕ್ಕೆ ಸ್ಪಂದನೆ ಮಾಡಿದ್ದೀರಿ, ಕಳೆದ ವಾರ ಏನಾಯಿತು ತಮ್ಮಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದೀರಿ. ಅದು ಮೆಸೇಜ್ ಮೂಲಕ ಇರಬಹುದು, ಅಥವಾ ವಿಡಿಯೋ ಮೂಲಕ ಇರಬಹುದು, ಆಡಿಯೋ ಮೂಲಕ ಇರಬಹುದು. ಈಗಂತೂ ಬಹಳ ಸರಳ ಆಗ್ಯದ, ಸಂವಹನ ಬಹಳ ಸರಳ ಆಗ್ಯದ ಅಂತ ಹೇಳ್ಬಹುದು. ಗ್ರೂಪ್ ಮೂಲಕ ತಾವು ಏನು ನಮ್ಮನ್ನ ತಲುಪೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಸಂತೋಷದ, ಅಲ್ಲಿ ಆಗಿದ್ದ ಘಟನೆಗಳನ್ನ ಚಿತ್ರೀಕರಣ ಮಾಡಿ ತಾವು ತಿಳಿಸ್ತಾ ಇದ್ದೀರಿ. ಅದು ಈಗ ಅಂತ ಆ ದೃಶ್ಯಗಳನ್ನು ನೋಡಿದ್ರೆ ಬಹಳ ಸಂತೋಷ ಆಗ್ತದ. ಅನೇಕ ಕಡೆಗಳಲ್ಲಿ ಬೆಳೆ ಅದ್ಭುತವಾಗಿ ಬೆಳೆದು ನಿಂತದ, ಅದು ಯಾವುದೇ ಬೆಳೆ ಇರಬಹುದು, ಒಳ್ಳೆ ಹಸಿರು ತುಂಬಿದಂತಹ ಬೆಳೆ ನಳ ನಳಿಸ್ತಾ ಇರುವುದನ್ನ ನೋಡಿದ್ರೆ ಖುಷಿ ಆಗ್ತದೆ. ಅದರ ಜೊತೆಗೆ ಈಗೇನು ಮಳೆ ಆದಂತಹ ದೃಶ್ಯಗಳನ್ನ ಕೂಡ ತಾವು ಹಿಡಿದು ಕಳಿಸಿದ್ದೀರಿ. ಹಳ್ಳ ತುಂಬಿದಂತಹ ದೃಶ್ಯಗಳು, ಕೆರೆ ತುಂಬಿದಂತಹ ದೃಶ್ಯಗಳು, ಮಳೆ ಆದಂತಹ ದೃಶ್ಯಗಳು, ಇವೆಲ್ಲ ನೀವೇನು ನಮಗೆ ಕಳಿಸ್ತಾ ಇದ್ದೀರಿ, ಬಹಳ ಆನಂದ ಆಗ್ತದೆ. ಈ ರೀತಿಯಾಗಿ ನಾವು ಸಂವಹನ ಮಾಡೋದ್ರಿಂದ ಹೆಚ್ಚಿನ ಒಂದು ಬದಲಾವಣೆಗೆ ಕೂಡ ಇದು ಕಾರಣ ಆಗ್ತದೆ, ಮತ್ತೆ ನಮಗೆ ಹೆಚ್ಚಿನ ಅರಿವು ಬರ್ತದೆ. ಎಲ್ಲೆಲ್ಲಿ ಏನ್ ನಡೆದ ಅನ್ನುವಂತಹದ್ದು ನಮಗೆ ಗೊತ್ತಾಗುವುದಷ್ಟೇ ಅಲ್ಲದೆ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ, ಅಥವಾ ನಮ್ಮ ಕೆಲಸದೊಳಗೆ ಏನಾದರೂ ನಾವು ಯೋಜನೆಗಳನ್ನು ಮಾಡಿಕೊಳ್ಬೇಕಾ ಅಥವಾ ಬದಲಾವಣೆಗಳನ್ನ ಮಾಡಿಕೊಳ್ಬೇಕಾ ಅನ್ನೋದು ನಮಗೆ ಗೊತ್ತಾಗ್ತದೆ. ಇಂತಹ ಲಾಭವನ್ನ ತಾವು ಪಡಿತಾ ಇದ್ದೀರಿ ಅಂತೇಳಿ ನಾವು ಭಾವಿಸ್ತೀವಿ. ಇಂಥ ಒಂದು ಸಂವಹನದೊಳಗೆ ನಮ್ಮ ಹಿರಿಯ ರೈತರಾಗಿರುವಂತಹ ಕೋಡ್ಲಾದ ಸೋಮನಾಥ ರೆಡ್ಡಿ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ತಮ್ಮ ಹೊಲದೊಳಗೆ ಅವರು ಮೊನ್ನೆ ರಾಶಿ ಮಾಡಿದ್ರು, ಅದಕ್ಕಿಂತ ಮೊದಲು ಅವರಲ್ಲಿ ಆತಂಕ ಇತ್ತು, ಮಳೆ ಬಂದ್ರೆ ಹ್ಯಾಂಗ್ ಮಾಡೋದು ಅನ್ನುವಂತಹ ವಿಚಾರ ನಮಗೆ ಕೇಳಿದ್ರು. ಆ ಟೈಮ್ನೊಳಗೆ ಇದೇ ಮಾತನ್ನ ನಾವು ಅವರಿಗೆ ಹೇಳಿದ್ವಿ, ಮೊದಲಿನ ಮೂರ್ನಾಲ್ಕು ದಿವಸಗಳಲ್ಲಿ ಏನೇ ಮಾಡಿಕೊಂಡ್ರು ಆ ಸಮಯದೊಳಗೆ ನೀವು ಮಾಡ್ಕೊಂಡ್ ಬಿಡ್ರಿ ಅನ್ನುವಂತಹ ಮಾತನ್ನು ಹೇಳಿದ್ದೀವಲ್ಲ, ಅವರು ಅದೇ ರೀತಿಯಾಗಿ ಕೊಡ್ಲಾದ ರೈತರನ್ನೆಲ್ಲ ಕೂಡಿಸಿಕೊಂಡು ಸುಗ್ಗಿ ಮಾಡಿದ್ರು. ಆದಷ್ಟು ಜಲ್ದಿ ತರಾತುರಿ ಒಳಗೆ ಎಲ್ಲಾ ಕೆಲಸಗಳನ್ನು ಮುಗಿಸಿ ಸುರಕ್ಷಿತವಾಗಿ ಫಸಲನ್ನ ಮನೆಗೆ ತಗೊಂಡು ಹೋದ್ರು. ಸಾಕಷ್ಟು ಪ್ರಮಾಣದ ಫಸಲು ಇವತ್ತು ಈ ಒಂದು ಯೋಜನೆಯಿಂದಾಗಿ ಉಳಿದಿದೆ, ಅದನ್ನ ಅವರು ಹೇಳಿ ಸಂತೋಷವನ್ನ ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಇನ್ನೂ ಬಹಳ ಖುಷಿ ಕೊಡುವಂತಹ ಒಂದು ವಿಚಾರ ಏನಪ್ಪ ಅಂತಂದ್ರೆ, ಅವರ ಮನೆಯೊಳಗ ಏನು ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಅವರನ್ನ ಸಹಿತ ಕೃಷಿ ಒಳಗ ತೊಡಗಿಸಿಕೊಂಡು ಕೃಷಿ ಅಂತಂದ್ರೆ ಏನು ಅನ್ನುವಂತಹ ಪಾಠವನ್ನ ಅವರಿಗೆ ಮಾಡಿದ್ದಾರೆ. ವಿಡಿಯೋದೊಳಗೆ ಆ ಮಕ್ಕಳು ಕೆಲಸ ಮಾಡೋದನ್ನ ನೋಡಬೇಕು, ಬಹಳ ಸಂತೋಷ ಆಗ್ತದ. ದವಸ ಧಾನ್ಯಗಳನ್ನ ತುಂಬುವಂತಹದ್ದು, ಆಮೇಲೆ ಈ ಕೃಷಿ ಕಾರ್ಯದೊಳಗೆ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವುದು, ಇದು ಒಂದು ಆನಂದ ಕೊಡುವಂತಹ ಕೆಲಸ. ಅದರ ಜೊತೆಗೆ ಅವರಿಗೆ ಪಾಠ ಕೂಡ ಆಗ್ತದ. ಹಿಂಗ್ ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದ್ರ, ಕೃಷಿ ಒಳಗ ಆಸಕ್ತಿ ಮಕ್ಕಳಿಗೆ ತನ್ನಂತಾನೆ ಬೆಳೀತದ. ಅದಕ್ಕೆ ನಾವೆಲ್ಲರೂ ಕೂಡ ಇದೇ ಪಾಠವನ್ನ ನಮ್ಮ ಮಕ್ಕಳಿಗೆ, ನಮ್ಮ ಯುವಜನರಿದ್ದಾರೆ ಅವರಿಗೂ ಕೂಡ ಇದೇ ಪಾಠವನ್ನ ನಾವು ಇವತ್ತಿನ ದಿವಸ ಮಾಡಬೇಕು. ವಿಶೇಷವಾಗಿ ಮಕ್ಕಳಿಗೆ ಈ ರೀತಿ ನಾವು ಅವರನ್ನ ಹೊಲಕ್ಕೆ ಕರ್ಕೊಂಡು ಹೋಗಿ ನಮ್ಮ ಕೆಲಸದೊಳಗೆ ಅವರನ್ನ ತೊಡಗಿಸಿಕೊಂಡಿವಪ್ಪ ಅಂತಂದ್ರ, ನಿಸ್ಸಂದೇಹವಾಗಿ ಅವರಿಗೆ ಈ ಕೃಷಿ ಕೆಲಸದೊಳಗೆ ಪ್ರೀತಿ ಬೆಳೀತದ. ಮತ್ತೆ ಮುಂದೆ ಕೃಷಿಯಿಂದ ವಿಮುಖ ಆಗುವಂತಹ ಯಾವುದೇ ಸಂದರ್ಭ ಬಂದರೂ ಸಹಿತ ಅವರು ಅದಕ್ಕೆ ಕಿವಿಗೊಳ್ಳುವುದಿಲ್ಲ, ಗಟ್ಟಿಯಾಗಿ ನಮ್ಮ ಕೃಷಿಯನ್ನ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಪಡೆ ತಯಾರಾಗ್ತದೆ ಅನ್ನುವಂತಹ ಮಾತು ಇಲ್ಲಿ ಅದ. ಅದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಆ ಕೃಷಿ ಪ್ರೀತಿಯನ್ನ ನಮ್ಮ ಮುಂದಿನ ಸಂತತಿಯೊಳಗ ಬಿತ್ತೋಣ ಅನ್ನುವಂತಹ ಮಾತನ್ನು ಹೇಳ್ತಾ, ನಮ್ಮ ರೈತರು ತಾವು ಸ್ಪಂದನೆ ಮಾಡಿದ್ದೀರಿ, ಎಲ್ಲರಿಗೂ ಧನ್ಯವಾದಗಳು. ಅದಕ್ಕಿಂತ ಮೊದಲು ನಾವೀಗ ಯಾರ್ಯಾರು ನಮ್ಮ ಜೊತೆಗೆ ತಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅವರ ಧ್ವನಿಯನ್ನ ಕೇಳೋಣ. ರೈತ ಸಂದೇಶ. ನಮಸ್ಕಾರ ಸರ್, ನನ್ನ ಹೆಸರು ಅಜೀಮ್ ಹಸನ್, ಹೊಸ ಕಲ್ಯಾಣ ತಾಲೂಕು ಗುಂಡೂರು ಗ್ರಾಮ. ನಮ್ಮೂರಲ್ಲಿ ಸರ್ ಜೋರಾಗಿ ಮಳೆ ಬರ್ತಾ ಇದೆ ಸರ್, ಗುಡುಗು ಮಿಂಚು ಗಾಳಿ ಏನಿಲ್ಲ ಸರ್, ಜೋರಾಗಿ ಮಳೆ ಬರ್ತಾ ಇದೆ ಸರ್. ನಮಸ್ಕಾರ ಸರ್. ಅಂಡಿತರ್ ಕ್ರಮ ಸರ್, ಬೇನೋತ ಮಾತಾಡ್ತಾ ಇದ್ದೀನಿ ಸರ್. ನಿನ್ನೆ ಸರ್ ನಮ್ ಕಡೆ ಅಂತ ಮಳೆ ಆಗಿಲ್ಲ ಸರ್, ಸುಮ್ ಜಿಡಿ ಆಗ್ಯದ ಸರ್, ಜಿಡಿ ಮಳೆ ಆಗ್ಯದ ಸರ್, ರಾತ್ರಿ ಆಗ್ಯದ ಸರ್ ಮಳೆ. ನಮಸ್ಕಾರ ಸರ್. ಬಿಜಾಪುರ ಜಿಲ್ಲಾ ಚರ್ಚನ್ ತಲುಪ್ ಸರ್, ಮಳೆ ಚೆನ್ನಾಗ್ಯದ ಸರ್, ಸಾಧಾರಣ ಮಳೆ ಆಯ್ತು ಸರ್, ಸ್ವಲ್ಪ ಸ್ವಲ್ಪ ಆಲಗತ್ತೆ ಸರ್. ಎಲ್ಲ ತೊಗರಿ, ಮೆಕ್ಕೆಜೋಳ, ಸಜ್ಜಿ, ಸೂರ್ಯಕಾಂತಿ ಎಲ್ಲ ಬೆಳೆಗಳು ಒಣಗಲಿಕ್ಕೆ ಸರ್. ಒಳ್ಳೆ ಮಳೆ ಬತ್ತು ಸರ್. ಈಗ ಒಟ್ಟು ನಮ್ಮದು ಏನು ಮಳೆ ನೀರಿದ್ದು ಸರ್, ನೀರನ್ನ ಒಟ್ಟ ಬಿಟ್ಟಿಲ್ಲ ಸರ್. ಮಳೆ ಆಗ್ತದೆ ನಮ್ಮ ಕಂಡೀಷನ್ ಹೇಳಿದ್ರಿ ಸರ್, ಸರ್ ಗ್ಯಾರಂಟಿ 27-28 ಆಗ್ಬೋದು ಅಂತ ಹೇಳಿರಿ ಸರ್. ಅದಕ್ಕೆ 100 ಕ್ರೋರ್ ನಮ್ಗೆ ಸರ್ ಮೇಲೆ ಮತ್ತ ಬಹಳ ನಮಗ ಖುಷಿ ಬಂತು ಸರ್. ಈಗ ಇದೇ ಟೈಮ್ ಸರಿ ಮಳೆ ಬಂತು ಸರ್. ಈಗ ನಮ್ಗೇನದು ಸರ್, ಈಗ ಒಟ್ಟ ವ್ಯವಸಾಯ ಅಂದ್ರೆ ಹಿಂಗ ಮಳೆ ಅಂದ್ರೆ ಎಲ್ಲರಿಗೆ ಆನಂದ ಸರ್. ಇದು ಒಬ್ಬರಿಗೆಲ್ಲ ಸರ್, ಇದು ಇಡೀ ಜಗತ್ತಕ್ಕೆ ಅನುಕೂಲ ಸರ್. ಇಲ್ಲಿ ಆಗಿಲ್ಲ ಅವರಿಗೆ ಎಲ್ಲ ಮಳೆ ಆಗಿ ಸರ್ ಸಂತೋಷ ತರಲಿ ಅಂದು. ಬಿಜಾಪುರ ಜಿಲ್ಲೆ ಎಂಡೆ ತಾಲೂಕಿನ ಬಂತ್ನಾ ಗ್ರಾಮದಿಂದ ಅಸಂದ್ರಪ್ಪ ಶೇಖ್ ಅಂತ ಮಾತಾಡೋದು ಸರ್. ಇವತ್ತು ಬೆಳಿಗ್ಗೆ 4:30 ಗಂಟೆಯಿಂದ 7:30 ತನಕ ಚಲೋ ಮಳೆ ಆಗೈತ್ರಿ ಸರ್, ವ್ಯಾಪಕ ಮಳೆ ಆಗೈತ್ರಿ ಸರ್. ಅರಣ್ಯ ಹೊಟ್ಟೆ ಎಲ್ಲ ತುಂಬಿ ತುಂಬಿ ಬಂದಿದ್ದಾವ್ರಿ. ಒಳ್ಳೆ ಮಳೆ ಆಗೈತ್ರಿ ಸರ್. ಧನ್ಯವಾದಗಳು ಸರ್. ಗ್ರಾಮದಲ್ಲಿ ಭಾರಿ ಮಳೆ ಬರುತ್ತಿದೆ. ಸಮಯ 4:30 ರಿಂದ 4:40 ಆಯ್ತು, ಭಾರಿ ಮಳೆ ಬರುತ್ತಿದೆ. ಮಾತಾಡಿದ್ರು ಸರ್, 1:30 ಸಣ್ಣಗೆ ಚಾಲು ಆಗಿ 2:30 ತನ ಸಣ್ಣಗೆ ನಡೆದ್ರು ಸರ್. 2:00 ಊಟ ಆಗಿದೆ ಸರ್, 15 ಮಿನಿಟ್ ಆಯ್ತು ಸುರ ಹೊಡ್ಲಿಕ್ಕೆ ಸರ್. ಮಳೆ ಎಷ್ಟರ ಮಟ್ಟಿಗೆ ಆಗ್ತಾರ ಮುಂದೆ ನೋಡ್ಬೇಕು ಸರ್. ನಮಸ್ಕಾರ ಸರ್. ಆತ್ಮೀಯರೇ, ಇಂಡಿ ತಾಲೂಕು ಹಿಂಗಣಿಯಿಂದ ನಮ್ಮ ರೈತ ಮಿತ್ರರಾಗಿರುವಂತಹ ಸುಧಾಕರ್ ಕೋರಸಗಾಂವ್ ಅವರು ಒಂದು ಫೋಟೋ ಕಳಿಸಿದ್ದಾರೆ. ಆ ಫೋಟೋದೊಳಗೆ ಅವರ ಕೃಷಿ ಹೊಂಡದ ಚಿತ್ರ ಇದೆ. ಮೊನ್ನೆ ಮಳೆಗೆ ಕೃಷಿ ಹೊಂಡ ತುಂಬಿಕೊಂಡದ, 80% ತುಂಬದ ಅಂತ ಅವರು ಹೇಳ್ತಾ ಇದ್ದಾರೆ. ಆ ಕೃಷಿ ಹೊಂಡವನ್ನು ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ಯಾಕಪ್ಪ ಅಂತಂದ್ರೆ ಅಂಥ ಒಂದು ದೊಡ್ಡ ಕೃಷಿ ಹೊಂಡವನ್ನ ಅವರು ಮಾಡಿಕೊಂಡಿದ್ದಾರೆ. ಸುಮಾರು 2 ಎಕರೆ ಕೃಷಿ ಹೊಂಡ ಅದು. ಇಷ್ಟು ದೊಡ್ಡ ಕೃಷಿ ಹೊಂಡ ಇವತ್ತು ಬಹುತೇಕ ತುಂಬದ ಮಳೆಯಿಂದಾಗಿ. ಈ ನೀರು ಸಂಗ್ರಹ ಏನ್ ಮಾಡಿದ್ದಾರಲ್ಲ, ಅದಕ್ಕೆ ನಾವು ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀವಿ. ಮತ್ತೆ ನಮ್ಮ ಎಲ್ಲ ರೈತ ಮಿತ್ರರಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದ್ರೆ, ಇಂಥ ಕೃಷಿ ಹೊಂಡಗಳನ್ನ ತಾವು ಕೂಡ ತಮ್ಮಲ್ಲಿ ಮಾಡಿಕೊಂಡು ಏನು ಮಳೆ ನೀರು ನಮಗೆ ಸಿಗ್ತಾ ಇದೆ ಅದನ್ನ ಜಪಿಸುವಂತಹ ಒಂದು ಪ್ರಯತ್ನವನ್ನು ನಾವು ಎಲ್ಲರೂ ಕೂಡಿ ಮಾಡೋಣ. ಯಾಕಪ್ಪ ಅಂತಂದ್ರೆ ನೀರು ನಮಗೆ ಬೇಡಿದಾಗ ಸಿಗೋದಿಲ್ಲ. ಎಷ್ಟೇ ಭೂಮಿ ಇರಬಹುದು, ಎಷ್ಟೇ ನಮ್ಮ ಕಡೆ ಶ್ರೀಮಂತಿಕೆ ಇರಬಹುದು, ನೀರಿಲ್ಲ ಅಂತಂದ್ರೆ ನಮಗೆ ಏನು ಮಾಡಕ ಸಾಧ್ಯ ಇಲ್ಲ ಅನ್ನುವಂತಹ ಮಾತು ಇಲ್ಲಿ ನಾವು ಯಾವತ್ತೂ ನೆನಪಿಡಬೇಕು. ಈಗ ಮಳೆ ಬರ್ತಾ ಇದೆ, ಆದ್ರೆ ಇದೇ ಮಳೆ ಮುಂದಿನ ದಿನಗಳಲ್ಲಿ ಇರಲಿಕ್ಕಿಲ್ಲ. ಆವಾಗ ನೀರಿನ ಕೊರತೆ ಆದಂತಹ ಸಂದರ್ಭದೊಳಗೆ ನಾವು ಬಹಳಷ್ಟು ಪರಿತಪಿಸಬೇಕಾಗ್ತದೆ. ನೀರಿನ ಸಲುವಾಗಿ ನಾವು ಹುಡುಕಾಡಬೇಕಾಗ್ತದೆ. ಅದಕ್ಕೆ ಇರುವಂತಹ ನೀರನ್ನ ನಮ್ಮಲ್ಲಿ ನಾವು ಈ ರೀತಿಯಾಗಿ ಹಿಡ್ಕೊಂಡ್ರೆ ಅದು ನಮ್ಮ ಬೆಳೆಗಳಿಗೆ ಉಪಯೋಗ ಆಗ್ತದೆ, ಜಾನುವಾರುಗಳಿಗೆ ಉಪಯೋಗ ಆಗ್ತದೆ, ಮತ್ತು ಮುಖ್ಯವಾಗಿ ಅಂತರ್ಜಲ ಏನದಲ್ಲ ಅದು ರೀಚಾರ್ಜ್ ಆಗ್ತದೆ. ಅದರಿಂದ ಉಳಿದ ರೈತರಿಗೂ ಕೂಡ ಅನುಕೂಲ ಆಗ್ತದೆ. ಒಬ್ಬರು ಕೆಲಸ ಮಾಡೋದ್ರಿಂದ ಸುಮಾರು ಸುತ್ತಮುತ್ತಲಿರುವಂತಹ ಸುಮಾರು 10-15 ಮಂದಿ ರೈತರಿಗೆ ಅದರಿಂದ ಲಾಭ ತಟ್ಟುತ್ತದೆ. ಅದಕ್ಕಾಗಿ ನಾವೆಲ್ಲರೂ ಜಲಯೋಧರಾಗ್ತೀವಿ ಅಂತೇಳಿ ಪ್ರತಿಜ್ಞೆ ಮಾಡಿ ಆ ನಿಟ್ಟಿನೊಳಗೆ ನಮ್ಮ ಕೆಲಸಗಳನ್ನು ಅನುಷ್ಠಾನಕ್ಕೆ ತರೋಣ. ಆತ್ಮೀಯರೇ, ಜಲಯೋಧ ಅನ್ನುವಂತಹ ಒಂದು ಶಬ್ದವನ್ನು ನಾನು ಹೇಳಿದೆ. ನಾನು ಇವತ್ತ ಒಬ್ಬ ಜಲಯೋಧನ ಪರಿಚಯವನ್ನ ತಮಗೆ ಮಾಡಿಕೊಳ್ತಾ ಇದ್ದೀನಿ. ಅಕ್ಕಲ್ಕೋಟ್ ತಾಲೂಕು ಕರಜಗಿಯಿಂದ ನಮ್ಮ ರೈತ ಮಿತ್ರರಾಗಿರುವಂತಹ ನಿಂಬಾಳ್ಕರ್ ಅವರು ಒಂದು ಮಾಹಿತಿಯನ್ನ ನಮಗೆ ಕಳಿಸಿದ್ದಾರೆ. ಅವರ ಮೂಲಕ ಇದು ನಮಗೆ ತಲುಪಿದ್ದು, ಇದನ್ನ ತಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂಥೇಳಿ ನನಗೆ ಅನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಇದು ನಮಗೆ ನಿಮಗೆ ಬೇಕಾದಂತಹ ಒಂದು ಯಶೋಗಾಥೆ. ಈ ಯಶೋಗಾಥೆ ನಮಗೆ ಎಲ್ಲರಿಗೂ ಪ್ರೇರಣೆ ಆಗ್ತದ ಅಂಥೇಳಿ ನಾವು ಭಾವಿಸ್ತೀವಿ. ಮಹಾರಾಷ್ಟದೊಳಗೆ ಜಲಗಾಂವ್ ಅನ್ನುವಂತಹ ಒಂದು ನಗರ ಅದ, ಅದು ಜಿಲ್ಲೆ ಕೂಡ ಹೌದು. ಆ ಜಿಲ್ಲೆ ಒಳಗೆ ಧಮನ್ಗಾಂವ್ ಅನ್ನುವಂತಹ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿ ಒಳಗೆ ಒಬ್ಬ ರೈತ, ಬಹಳ ದೊಡ್ಡ ರೈತ, ಸುಮಾರು 40 ಎಕರೆ ಜಮೀನು ಐತೆ ಅವ್ರದ್ದು. ಆದ್ರೆ ನೀರಿನ ವ್ಯವಸ್ಥೆ ಇಲ್ಲ, ಮಳೆ ಮೇಲೆ ಅವಲಂಬನೆ ಆಗಬೇಕು. ಇಂಥ ಒಂದು ಸಂದರ್ಭದೊಳಗೆ ಮಳೆ ಇಲ್ಲದೆ ಬರದಿಂದ ರೈತರೆಲ್ಲ ನಲಿಗೆ ಹೋಗುವಂತಹ ಒಂದು ಪರಿಸ್ಥಿತಿ ಉದ್ಭವ ಆಯಿತು. ಹೀಗಾಗಿ ಏನೂ ಬೆಳೆಯುವುದಕ್ಕೆ ಸಾಧ್ಯ ಆಗಲಾರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅವಾಗ ರೈತರು ನೋಡಿರಲಿಲ್ಲ, ಬಹಳ ಕಷ್ಟಕ್ಕೆ ಸಿಲುಕೋತಾರ, ಬಹಳ ಸಮಸ್ಯೆಗಳು ಉದ್ಭವ ಆದವು. ಹೀಗಾಗಿ ರೈತರಿಗೆ ದಿಕ್ಕೇ ತೋಚಲಾರದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಎಲ್ಲಿ ನೋಡದಲ್ಲೆಲ್ಲ ನೆಲ ಬಿರುಕು ಬಿಟ್ಟಂತಹದ್ದು, ಎಲ್ಲಿ ನೋಡದಲ್ಲೆಲ್ಲ ಒಣಗಿ ನಿಂತಹ ಗಿಡಮರಗಳು, ಚೈತನ್ಯನೇ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗೆ ನೀರು ಇರಲಾರದೆ ರೈತರು ಕೃಷಿಯನ್ನು ಬಿಡುವಂತಹ ಸಂದರ್ಭ ಅಲ್ಲಿ ನಿರ್ಮಾಣ ಆಗ್ತಾ ಬಂತು. ಈಗೇನು ನಾನು ರೈತ ಅಂತ ಹೇಳಿದೆ, ಅವರ ಹೆಸರು ಹೇಳಿಲ್ಲ, ಆ ರೈತರು ಆತ್ಮಹತ್ಯೆಗೆ ಶರಣಾಗ್ತಾರೆ. ಇದು 2016ಕ್ಕಿಂತ ಮೊದಲಾದಂತಹ ಘಟನೆ. ಇಂಥ ಒಂದು ಪರಿಸ್ಥಿತಿಯನ್ನ ಅದೇ ಊರಿನ ಒಬ್ಬರು ಭಾರತೀಯ ಕಂದಾಯ ಸೇವೆಯೊಳಗೆ ಸೇವೆ ಸಲ್ಲಿಸ್ತಾ ಇದ್ದಂತಹ ಅಧಿಕಾರಿ ಡಾಕ್ಟರ್ ಉಜ್ವಲ್ ಚವಾಣ್ ಅನ್ನುವಂಥವರು, ಇದು ಅವರ ಮನಸ್ಸಿಗೆ ತಾಕ್ತದ. ಇದೇ ಊರಿನಿಂದ ನಾನು ಬಂದಿನಿ, ಇಷ್ಟು ದೊಡ್ಡ ಹುದ್ದೆ ಒಳಗಿದ್ದೀನಿ, ನಾನು ಹಳ್ಳಿಗೆ ಏನಾದರೂ ಮಾಡಬೇಕು ಅಂತೇಳಿ ಅನ್ಕೊಂಡು ಅವರು ಈ ನೀರಿನ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸ್ತಾರೆ. ಓದಿಕೊಂಡಂತವರು ಮತ್ತು ನೀರನ್ನು ಯಾವ ರೀತಿ ಸಂಗ್ರಹ ಮಾಡಬೇಕು ಅನ್ನುವಂತಹ ವಿಚಾರ ಇಟ್ಟುಕೊಂಡವರು ಅವರು ಹಳ್ಳಿಗೆ ಬಂದು 2016 ಒಂದು ದೊಡ್ಡ ಆಂದೋಲನವನ್ನೇ ಆ ಹಳ್ಳಿ ಒಳಗೆ ಮಾಡ್ತಾರೆ. ಅವರು ಮಾಡಿದ್ದು ಬಹಳ ಸರಳವಾದಂತಹ ಒಂದು ಕೆಲಸ, ಆದರೆ ಬಹಳ ಮಹತ್ವಪೂರ್ಣವಾದಂತಹ ಒಂದು ಕೆಲಸ. ಅವರು ತಮ್ಮ ಹಳ್ಳಿ ಒಳಗೆ ಹೊಂಡಗಳನ್ನು ಮಾಡ್ತಾರೆ, ಕೆರೆಗಳನ್ನು ಮಾಡ್ತಾರೆ. ಅದರ ಜೊತೆಗೆ ಎಲ್ಲೆಲ್ಲಿ ನೀರಿನ ಹರಿ ಕಾಣಿಸ್ತಾವ, ಹಳ್ಳಗಳು ಕಾಣಿಸ್ತಾವ, ಅಲ್ಲಿ ಚೆಕ್ ಡ್ಯಾಮ್ಗಳನ್ನು ಮಾಡ್ತಾರೆ. ಸುಮಾರು 2-3 ಆ ಊರಿನ ಚಿತ್ರಣನೇ ಬದಲಾಗಿಬಿಡ್ತದೆ. 3 ವರ್ಷದೊಳಗೆ ಆ ಊರಿಗೆ ಸಾಕಷ್ಟು ನೀರಿನ ಸೌಲಭ್ಯ ಉಂಟಾಗ್ತದೆ. ಕೆರೆಗಳಲ್ಲಿ ನೀರು ತುಂಬುತ್ತದೆ, ಚೆಕ್ ಡ್ಯಾಮ್ಗಳಲ್ಲಿ ನೀರು ನಿಂದಿರ್ತದೆ. ಹೀಗಾಗಿ ನೆಲದೊಳಗೆ ಸಹಿತ ನೀರಿನ ಅಂಶ ಹೆಚ್ಚಾಗ್ತದೆ ಮತ್ತು ಬೆಳೆ ಬೆಳೆಯೋದಕ್ಕೆ ಯಾವುದೇ ತೊಂದರೆ ಇರಲಾರ್ದಂಗ ನೀರಿನ ವ್ಯವಸ್ಥೆ ಆಗ್ತದೆ. ಇದು ಅವರು ತಮ್ಮ ಹಳ್ಳಿಯೊಳಗೆ ಮಾಡಿದಂಥದ್ದು. ಇದನ್ನು ನೋಡಿಕೊಂಡು ಏನಾಯ್ತಪ್ಪ ಅಂತಂದ್ರೆ ಬೇರೆ ಹಳ್ಳಿಗಳ ರೈತರು ಕೂಡ ಸ್ಫೂರ್ತಿ ಪಡಿತಾರ. ಹೀಗಾಗಿ ಡಾಕ್ಟರ್ ಉಜ್ವಲ್ ಚವಾಣ್ ಅವರ ನೇತೃತ್ವದೊಳಗೆ ಸುತ್ತಮುತ್ತಲಿನ 15 ಹಳ್ಳಿಗಳಿಗೆ ಇದೇ ರೀತಿಯಾದಂತಹ ಒಂದು ಪ್ರಯೋಗವನ್ನು ಅವರು ಮಾಡ್ತಾರೆ. ಎಲ್ಲಾ ಹಳ್ಳಿಗಳಲ್ಲಿ ಕೆರೆಗಳನ್ನು ಕಟ್ಟಿಸೋದು, ಹರಿ ಹಳ್ಳಗಳಿಗೆ ಸಣ್ಣ ಸಣ್ಣ ಚೆಕ್ಡ್ಯಾಮ್ಗಳನ್ನು ಕಟ್ಟಿಸೋದು. ಇದರ ಮೂಲಕ ಏನಾಯ್ತಪ್ಪ ಅಂತಂದ್ರೆ ಏನು ಮಳೆ ನೀರು ನಮಗೆ ಸಿಗ್ತಾ ಇತ್ತು, ಆ ಮಳೆ ನೀರು ಒಂದು ಕಡೆ ನಿಂತು ಜಲ ಮರುಪೂರ್ಣ ಆಗಾಕ ಶುರುವಾಯಿತು. ಹೀಗಾಗಿ ಎಲ್ಲಾ ಕಡೆ ಹಸಿರು ನಳನಳಿಸಕ ಶುರುವಾಯಿತು. ಇಷ್ಟು ಅವಧಿ ಒಳಗ ಒಂದು ಹಳ್ಳಿ ಒಳಗೆ ಅವರು ಎಷ್ಟು ನೀರನ್ನು ಸಂಗ್ರಹ ಮಾಡಿದ್ರು ಅಂತೇಳಿ ನೀವು ಲೆಕ್ಕ ನೋಡಬಹುದು. ಸುಮಾರು ಒಂದು ಹಳ್ಳಿ ಒಳಗೆ, ಅವ್ರ ಹಳ್ಳಿದೇನೆ ತಗೋಣ, ಧಮನ್ಗಾವ್ ಹಳ್ಳಿ, ಆ ಹಳ್ಳಿ ಒಳಗೆ ಅವರು ತಮ್ಮ ಪ್ರಯತ್ನದಿಂದ 22 ಕೋಟಿ ಲೀಟರ್ನ ಸಂಗ್ರಹ ಮಾಡಿದರು. ಇದು ಸಂಪೂರ್ಣವಾಗಿ ಮಳೆ ನೀರಿನಿಂದ ಸಿಕ್ಕಂತಹ ನೀರು. ಇದನ್ನ ಅವರು ಸಂಗ್ರಹ ಮಾಡಿ ಜನರಿಗೆ ಒಂದು ಮಾದರಿಯನ್ನು ಒದಗಿಸಿದರು. ಸುಮಾರು 15 ಹಳ್ಳಿಗಳು ಸುತ್ತಮುತ್ತಲ ಏನಿದ್ವಲ್ಲ, ಆ 15 ಹಳ್ಳಿಗಳಲ್ಲಿ ಒಟ್ಟು ಸಂಗ್ರಹವಾದಂತಹ ನೀರು 102 ಕೋಟಿ ಲೀಟರ್ಗಳು. 102 ಕೋಟಿ ಲೀಟರ್ ಒಂದು ಹನಿಯಲ್ಲ, ಎರಡು ಹನಿಯಲ್ಲ, ಮಳೆ ಹನಿಗಳನ್ನು ಕೂಡಿಸಿದ್ರೆ ಕೋಟಿಗಟ್ಟಲೆ ಲೀಟರ್ನಷ್ಟು ನೀರು ಸಂಗ್ರಹ ಆಗುವಂತಹದ್ದು ಇದರಿಂದ ನಮಗೆ ಗೊತ್ತಾಗ್ತದೆ. ಅಂದ್ರೆ ಅವರ ಈ ಕೆಲಸದಿಂದಾಗಿ ಒಬ್ಬರಿಬ್ಬರ ರೈತರಿಗೆ ಸಹಾಯ ಆಗಲಿಲ್ಲ, ಸಂಪೂರ್ಣವಾಗಿ 30,000 ರೈತರಿಗೆ ಅವರ ಈ ಕೆಲಸ ಅನುಕೂಲ ಆಯಿತು ಅಂತಂದ್ರೆ ನೀವು ಕಲ್ಪನೆ ಮಾಡಿಕೊಳ್ಳ್ರಿ. ಅವರಿಗೆ ಜಮೀನು ಎಷ್ಟಿರ್ತದ, ಅವರು ಎಷ್ಟು ಉತ್ಪಾದನೆ ಮಾಡ್ತಾರ, ಮತ್ತು ಎಷ್ಟು ದುಡ್ಡು ಇದರಿಂದ ಉಳಿತದ ಅಥವಾ ಇದರಿಂದ ಎಷ್ಟು ದುಡ್ಡು ಉತ್ಪಾದನೆ ಆಗ್ತದ ಅನ್ನೋದನ್ನ ನಿಮ್ಮ ಒಂದು ಕಲ್ಪನೆಗೆ ನಾನು ಬೀಳ್ತಾ ಇದ್ದೀನಿ. ಎಂಥ ಬದಲಾವಣೆ ಅಲ್ಲ, ಕೇವಲ ಒಂದು ಯೋಚನೆ ಬದಲಾವಣೆ ಮಾಡಿಕೊಳ್ಳೋದ್ರಿಂದ, ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತರೋದ್ರಿಂದ ಇಷ್ಟೆಲ್ಲ ಬದಲಾವಣೆಗಳು ಆಗ್ತಾ ಇದ್ದಾವೆ. 2016 ಇದು ಶುರುವಾದಂತಹದ್ದು. ಮುಂದೆ 3 ವರ್ಷಗಳಲ್ಲಿ ಸಂಪೂರ್ಣವಾಗಿ ಆ ಊರುಗಳಲ್ಲಿ ಇವತ್ತು ಬರಗಾಲನೇ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ಇಂಥದ್ದು ಬೇರೆ ಕಡೆ ಯಾಕೆ ಸಾಧ್ಯ ಇಲ್ಲ, ಅಲ್ಲಿ ಸಾಧ್ಯ ಅದ ಅಂತಂದ್ರೆ ನಮ್ಮಲ್ಲಿಯೂ ಕೂಡ ಸಾಧ್ಯ ಅದ. ಅದಕ್ಕಾಗಿ ನಾವು ಈ ಒಂದು ಘಟನೆಯಿಂದ, ಈ ಒಂದು ಯಶೋಗಾಥೆಯಿಂದ ಸ್ಫೂರ್ತಿಯನ್ನ ಪಡೆದು ನಾವು ಕೂಡ ವ್ಯರ್ಥ ಆಗಿ ಹೋಗುವಂತಹ ನೀರೇನದ ಅದನ್ನ ನಮ್ಮ ಹೊಲದೊಳಗೆ ಇಂಗಿಸುವಂತಹ ಒಂದು ಕೆಲಸ, ಅದನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡೋಣ. ಆತ್ಮೀಯರೆ, ಈ ಸಲ ನಾವು 2 ಪ್ರಮುಖವಾದಂತಹ ದಿನಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಒಂದು ನಾಳೆನೇ ಗಣೇಶ ಹಬ್ಬ, ಬಹಳ ದೊಡ್ಡ ಹಬ್ಬ, ಎಲ್ಲರ ಮನೆ ಮನಸ್ಸುಗಳಲ್ಲಿ ಸಂಭ್ರಮ ಉಲ್ಲಾಸಗಳಿಂದ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಅದರ ಜೊತೆಗೆ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ತಮ್ಮಲ್ಲಿ ಮನವಿ ಅದ, ಈ ಸಲ ನಮ್ಮ ಗಣೇಶ ಚೌತಿ ಬೇರೆ ಆಗಿರಬೇಕು, ಡಿಫ್ರೆಂಟ್ ಆಗಿರಬೇಕು. ಅಂತಂದ್ರೆ ಹೆಂಗ, ಈ ಸಲ ಪರಿಸರ ಪ್ರಿಯ ಗಣೇಶ ಚೌತಿಯನ್ನ ನಾವು ಆಚರಣೆ ಮಾಡೋಣ. ನಾವೆಲ್ಲರೂ ಗಣೇಶ ಪ್ರತಿಮೆಗಳನ್ನ, ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಏನ್ ಮಾಡ್ತೀವಿ ಆ ಸಂದರ್ಭದೊಳಗೆ, ಇಲ್ಲಿ ತನಕ ನೋಡ್ಕೋತ ಬಂದಿನೋ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡುವಂತಹದ್ದು, ರಾಸಾಯನಿಕಗಳನ್ನು ಬಳಸಿ ಬಣ್ಣ ಉಪಯೋಗ ಮಾಡದಂತಹ ಮೂರ್ತಿಗಳನ್ನ ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ಮನೆಗಳಲ್ಲಿ ಆಯ್ತು, ಸಾರ್ವಜನಿಕ ಸ್ಥಳಗಳಲ್ಲಿ ಆಯ್ತು, ಏನು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ, ಆ ಎಲ್ಲಾ ಮೂರ್ತಿಗಳು ಮಣ್ಣಿನಿಂದ ತಯಾರು ಮಾಡಿದಂತಹ ಮೂರ್ತಿಗಳಿದ್ರೆ ಬಹಳ ಚಲೋ. ಅಂತ ಮಣ್ಣಿನ ಮೂರ್ತಿಗಳನ್ನು ತಯಾರು ಮಾಡುವಂತವರು ಇವತ್ತಿನ ದಿವಸ ನಾವು ಅನೇಕ ಕಲಾವಿದರನ್ನ ನೋಡ್ತಾ ಇದ್ದೀವಿ. ತಮ್ಮಲ್ಲಿ ಕೂಡ ಸಿಗಬಹುದು, ಅಥವಾ ಎಲ್ಲೆಲ್ಲಿ ಅಂತಹ ಕಲಾವಿದರಿದ್ದಾರೆ, ಎಲ್ಲೆಲ್ಲಿ ಅಂತಹ ಮೂರ್ತಿಗಳು ತಯಾರಾಗ್ತಾ ಇದ್ದಾವೆ, ಅವರನ್ನ ತಾವು ಸಂಪರ್ಕ ಮಾಡಿ ಮಣ್ಣಿನ ಮೂರ್ತಿಗಳನ್ನೇ ತಮ್ಮಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಿಸರ್ಗ ದತ್ತವಾದಂತಹ ಬಣ್ಣಗಳೇನದವ ಅವುಗಳನ್ನು ಉಪಯೋಗ ಮಾಡಿಕೊಂಡೇ ಮಣ್ಣಿನ ಗಣಪತಿಗಳನ್ನ ಅವರು ತಯಾರು ಮಾಡಿರಬೇಕು. ಅದೆಲ್ಲ ಈಗ ಅನೇಕರು ಮಾಡ್ತಾ ಇದ್ದಾರೆ, ಆ ಕಾಳಜಿ ಬಹಳಷ್ಟು ಜನ ಕಲಾವಿದರಲ್ಲಿ ಬರ್ತಾ ಇದ್ದಾವೆ, ಸಂಘ ಸಂಸ್ಥೆಗಳು ಕೂಡ ಈ ನಿಟ್ಟಿನೊಳಗೆ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಪರಿಸರ ಪ್ರಿಯ ಹಬ್ಬಗಳನ್ನು ಆಚರಣೆ ಮಾಡುವಂತಹ ಒಂದು ನಿಟ್ಟಿನೊಳಗೆ ಅನೇಕರು ಈ ನಿಟ್ಟಿನೊಳಗೆ ದುಡಿತಾ ಇದ್ದಾರೆ. ಅವರ ಸಹಾಯವನ್ನು ನಾವು ತಗೊಳ್ಳೋಣ, ಅವರ ಮಾರ್ಗದರ್ಶನವನ್ನು ನಾವು ತಗೊಳ್ಳೋಣ. ಪರಿಸರ ಪ್ರಿಯ ಗಣೇಶ ಹಬ್ಬವನ್ನ ಈ ಸಲ ನಾವು ಆಚರಣೆ ಮಾಡೋಣ. ಈ ಸಲ ನಮಗೆ ಸಂಪೂರ್ಣವಾಗಿ ಆಗಲಿಕ್ಕಿಲ್ಲ, 10% 20% ನಾವು ಈ ದಿಕ್ಕಿನೊಳಗೆ ಯಶಸ್ವಿ ಆದ್ರೆ ಮುಂದಿನ ದಿನಗಳಲ್ಲಿ 100%-100% ಪರಿಸರ ಪ್ರಿಯ ಗಣೇಶ ಚೌತಿ ಹಬ್ಬವನ್ನ ಆಚರಣೆ ಮಾಡೋದ್ರೊಳಗ ಆ ದಿನ ಏನು ಬಹಳ ದೂರಿಲ್ಲ ಅಂತೇಳಿ ಅನಿಸ್ತದ. ಅದಕ್ಕೆ ಈ ನಿಟ್ಟಿನೊಳಗೆ ನಾವೆಲ್ಲರೂ ಬಹಳ ಮುತುವರ್ಜಿಯಿಂದ ಕೆಲಸ ಮಾಡೋಣ ಅಂತೇಳಿ ಅನಿಸ್ತದ. ಆದ್ಮೇಲೆ ಮಘ ಮಳೆ ಇವತ್ತು ನಿರ್ಗಮನ ಆಗ್ತಾ ಇದೆ. ಹೋಗೋ ಟೈಮ್ನೊಳಗ ಮಘ ಮಳೆ ಬಹಳ ಒಳ್ಳೆ ರೀತಿಯಿಂದ ನಮಗೆ ಫಲವನ್ನು ಕೊಟ್ಟು ಸಾಕಷ್ಟು ಪ್ರಮಾಣದೊಳಗ ಮಳೆ ಸುರಿತು ಇಡೀ ಕರ್ನಾಟಕ ಅಂತಂದ್ರೂ ತಪ್ಪಿಲ್ಲ, ಇಡೀ ಕರ್ನಾಟಕದೊಳಗ ನಾವು ಮಳೆಯಿಂದ ಆದಂತಹ ಅನಾಹುತಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಮಘ ಮಳೆ ಬಗ್ಗೆ ಇಲ್ಲಿ ತನಕ ಏನು ಕಲ್ಪನೆ ಇತ್ತು? ಈ ಸಲ ಏನು ಹೇಳಿದ್ರು, ಅಲ್ಪವೃಷ್ಟಿ ಆಗ್ತದೆ, ಈ ಸಮಯದೊಳಗ ಬಿಸಿಲಿನ ತಾಪ ಹೆಚ್ಚಾಗ್ತದೆ, ಕೆಲವು ಕಡೆ ತುಂತುರು ಹನಿ ಬರಬಹುದು, ಸಂಭವದ 1 ಮತ್ತು 2ನೇ ಚರಣಗಳಲ್ಲಿ ಬಿಸಿಲಿನಿಂದ ಕೂಡಿದಂತಹ ಉತ್ತಮ ವೃಷ್ಟಿ ಯೋಗದ, 3 ಮತ್ತು 4ನೇ ಚರಣಗಳಲ್ಲಿ ದಕ್ಷಿಣ ಕರ್ನಾಟಕದೊಳಗ ಗುಡುಗಿನಿಂದ ಕೂಡಿದಂತಹ ಜೋರಾದ ಮಳೆ ಆಗಬಹುದು ಅನ್ನುವಂತಹ ಏನು ಸೂಚನೆ ಇತ್ತು. ಅದು ಬಹುಶಃ ನಿಜ ಆಗ್ಯದ ಅಂತೇಳಿ ಅನಿಸ್ತದ. 3 ಮತ್ತು 4ನೇ ಚರಣಗಳು ಅಂತಂದ್ರೆ ಕೊನೆಯ ಚರಣಗಳೇ ಆಗ್ತಾವ. ಈ ಸಮಯದೊಳಗ ನಾವು ನಮ್ಮ ಇಡೀ ದಕ್ಷಿಣ ಕರ್ನಾಟಕ ಇರಬಹುದು ಅಥವಾ ಬಹುತೇಕ ಎಲ್ಲಾ ಕರ್ನಾಟಕ ಇರಬಹುದು, ಇಲ್ಲಿ ಒಳ್ಳೆ ಮಳೆಯಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಮಘ ಮಳೆ ನಿರ್ಗಮನ ಆಗ್ತಾ ಇದೆ, ಅದರ ಜೊತೆಗೆ ಪೂರ್ವ ಮಳೆ, ಹುಬ್ಬಾ ಮಳೆ ಅಥವಾ ಹುಬ್ಬಿ ಮಳೆಯ ಆಗಮನ ಇವತ್ತಿನ ದಿವಸ ಆಗ್ತಾ ಇದೆ. ಹುಬ್ಬಿ ಮಳೆಯ ಅವಧಿ 13ನೇ ಸೆಪ್ಟೆಂಬರ್ ತನಕ ಇರ್ತದ. ಈ ಸಲ ಪೂರ್ವ ಮಳೆ ಮಧ್ಯಮ ವೃಷ್ಟಿಯನ್ನ ತರ್ತದ ಅಂತೇಳಿ ಹೇಳ್ತಾ ಇದ್ದಾರೆ. ಮಧ್ಯ ಕರ್ನಾಟಕದೊಳಗ ಹಗುರದಿಂದ ಸಾಧಾರಣ ಮಳೆ, ಭಾರತದ ಹಲವು ಕಡೆ ಸುರಿ ಮಳೆ ಆಗಬಹುದು, ಕೆಲವು ಕಡೆ ಪ್ರವಾಹ ಭೀತಿ ಕೂಡ ತಲೆದೋರಬಹುದು. ಮಲೆನಾಡು ಉತ್ತರ ಕರ್ನಾಟಕದೊಳಗ ಜಡಿಮಳೆ ಆಗಬಹುದು. 2 ಮತ್ತು 3ನೇ ಚರಣಗಳಲ್ಲಿ ಬಯಲುಸೀಮೆಯೊಳಗ ಉತ್ತಮ ಮಳೆ ಅದ ಅಂತೇಳಿ ಹೇಳ್ತಾ ಇದ್ದಾರೆ. ದಿನಾಂಕ 1, 2, 4, 6, 7, 8, 10, 11 ಈ ದಿನಗಳಂದು ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತೇಳಿ ಸೂಚನೆ ಕೊಡ್ತಾ ಇದ್ದಾರೆ. ದಿನಾಂಕಗಳನ್ನು ಇನ್ನೊಮ್ಮೆ ಗಮನಿಸಬೇಕು. ದಿನಾಂಕ 1, 2, 4, 6, 7, 8, 10, 11 ಈ ದಿನಗಳಂದು ಒಳ್ಳೆ ಮಳೆ ಆಗಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಆಗಸ್ಟ್ 31 ಬುಧವಾರದಿಂದ ಬರುವ ಮಂಗಳವಾರ ಸೆಪ್ಟೆಂಬರ್ 6 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣ ಇತ್ತು ಅದೇ ರೀತಿಯಾದಂತಹ ವಾತಾವರಣ ಈ ವಾರ ಕೂಡ ಮುಂದುವರಿಯಬಹುದು ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಮಿಶ್ರ ವಾತಾವರಣ ಇರಬಹುದು, ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಬಿಸಿಲಿನ ವಾತಾವರಣ, ಮಳೆಯ ವಾತಾವರಣ, ಮತ್ತೆ ವಾರ ಮುಂದುವರೆದಂಗ ರವಿವಾರದ ನಂತರ ಸ್ವಲ್ಪ ಗುಡುಗು ಮಿಂಚುಗಳ ಕೂಡಿದಂತಹ ಒಂದು ಮಳೆ ಈ ವಾರ ಆಗಬಹುದು ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಒಳ್ಳೆ ಮಳೆ ಈ ವಾರ ನಾವು ನಿರೀಕ್ಷೆ ಮಾಡುವುದು. ಮೊದಲಿನ ಕೆಲವು ದಿವಸಗಳು ತುಂತುರು ಮಳೆ, ಜಿಟಿ ಜಿಟಿ ಮಳೆ ಬಂದರೂ ಸಹಿತ ಒಟ್ಟಾರೆ ಪ್ರಮಾಣದೊಳಗೆ ನಾವು ಈ ವಾರ ಒಳ್ಳೆ ಮಳೆಯನ್ನ ನೋಡಬಹುದು ಅಂತೇಳಿ ಗೊತ್ತಾಗ್ತದೆ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಈ ವಾರ ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ, ಉತ್ತಮ ಮಳೆ, ಭಾರಿ ಮಳೆ ಕೂಡ ಆಗಬಹುದು ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಮಳೆ ನಾವು ನಿರೀಕ್ಷೆ ಮಾಡಬಹುದು. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ ಮೊದಲಿನ 5 ದಿವಸಗಳು ಅಂದ್ರೆ ಆಗಸ್ಟ್ 31 ಬುಧವಾರ ಹಿಡ್ಕೊಂಡು ಸೆಪ್ಟೆಂಬರ್ 4 ರವಿವಾರ ತನಕ ಹಗುರವಾಗಿ ಮಳೆಯನ್ನ ನಾವು ನೋಡಬಹುದು. ಆಮೇಲೆ ಸೋಮವಾರ ಮತ್ತು ಮಂಗಳವಾರ ಇಲ್ಲಿ ಮಳೆ ಪ್ರಮಾಣ ಹೆಚ್ಚಾಗ್ತದೆ ಅನ್ನುವಂತಹ ವಿಚಾರ ಅದ. ಈ 2 ದಿವಸ ಮೋಡ ಮುಸುಕಿದಂತಹ ವಾತಾವರಣ ಇರಬಹುದು ಅಂತ ಹೇಳ್ತಾದರು ತಿಳಿಸ್ತಾ ಇದ್ದಾರೆ. ಉಳಿದ ದಿನಗಳಲ್ಲಿ ಬಿಸಿಲಿನ ವಾತಾವರಣ ನಾವು ನೋಡಬಹುದು. ಮತ್ತೆ ನಿಮಗೆ ಕೆಲಸ ಮಾಡಿಕೊಳ್ಳೋದಕ್ಕೆ ಸಹಿತ ಈ ವಾರದೊಳಗೆ ಅಲ್ಲಲ್ಲಿ ಅನುಕೂಲಗಳು ಒದಗಿ ಬರಬಹುದು ಅನ್ನುವಂತಹ ಒಂದು ವಿಚಾರ. ಸೋಮವಾರ ಮತ್ತು ಮಂಗಳವಾರ 5 ಮತ್ತು 6 ಈ 2 ದಿವಸ ಮಳೆಯ ಸಾಧ್ಯತೆಗಳು 90% ಅದಾವ. ಈ 2 ದಿವಸ ಬಹುತೇಕ ಮೋಡ ಮುಸುಕಿದ ವಾತಾವರಣ ಇರಬಹುದು, ಗುಡುಗು ಮಿಂಚುಗಳು ಈ 2 ದಿವಸ ನಮಗೆ ಕಂಡು ಬರಬಹುದು ಅಂತೇಳಿ ಅನಿಸ್ತಾ ಇದೆ. ಇದು ಸ್ಥೂಲವಾಗಿ ಆಯಿತು. ಇನ್ನು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗೆ ಆಗಸ್ಟ್ 31 ಬುಧವಾರ ಮಳೆಯಾಗುವಂತಹ ಸಾಧ್ಯತೆಗಳು 75%, ಗುರುವಾರ ಸೆಪ್ಟೆಂಬರ್ 1 70, ಶುಕ್ರವಾರ 2 80, ಶನಿವಾರ 3 ರವಿವಾರ 4 ಈ ಎರಡು ದಿವಸ 85, ಸೋಮವಾರ 5 ಮತ್ತು ಮಂಗಳವಾರ 6 90% ಅನ್ನುವಂತಹ ಸೂಚನೆ ಇದೆ. ಕಲಬುರಗಿ ಜಿಲ್ಲೆ ಒಳಗೆ ಒಟ್ಟು ಒಂದು ವಾರದ ಅವಧಿಯೊಳಗೆ ಒಳ್ಳೆ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. 81 mm ಮಳೆ ಕಲಬುರಗಿ ಜಿಲ್ಲೆ ಒಳಗೆ ಆಗಬಹುದು. ಬೀದರ್ ಜಿಲ್ಲೆ ಒಳಗೆ ಬುಧವಾರ ಆಗಸ್ಟ್ 31 ಮತ್ತು ಸೆಪ್ಟೆಂಬರ್ 1 ಗುರುವಾರ ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು 70%, ಶುಕ್ರವಾರ 2 75, ಶನಿವಾರ 3 80, ರವಿವಾರ 4 85, ಸೋಮವಾರ 5 ಮತ್ತು ಮಂಗಳವಾರ 6 ಈ ಎರಡು ದಿವಸ 90% ಅನ್ನುವಂತಹ ಒಂದು ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗೆ ಕಲಬುರಗಿ ಜಿಲ್ಲೆಗೆ ಕಂಪೇರ್ ಮಾಡಿದ್ರೆ ಅಥವಾ ಮುಂದಿನ ಜಿಲ್ಲೆಗಳು ನಾ ಏನ್ ಹೇಳ್ತಾ ಇದ್ದೀನಿ ಅವುಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ ಅಂತ ಹೇಳಿ ಹೇಳಬಹುದು. 37.5 mm ಮಳೆ ಒಂದು ವಾರದ ಅವಧಿಯೊಳಗೆ ಬೀದರ್ ಜಿಲ್ಲೆ ಒಳಗೆ ನಾವು ನೋಡಬಹುದಾಗಿದೆ. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ ಆಗಸ್ಟ್ 31 ಮಳೆ ಸಾಧ್ಯತೆಗಳು 75%, ಗುರುವಾರ ಸೆಪ್ಟೆಂಬರ್ 1 70, ಶುಕ್ರವಾರ 2 ಮತ್ತು ಶನಿವಾರ 3 80, ರವಿವಾರ 4 85, ಸೋಮವಾರ 5 ಮತ್ತು ಮಂಗಳವಾರ 6 ಎರಡು ದಿವಸ 90% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗೆ ಅಡ್ಡಿ ಇಲ್ಲ ಅನ್ನುವಷ್ಟು ಮಳೆ ಈ ವಾರ ನಾವು ನೋಡಬಹುದು. ಸುಮಾರು 58 mm ಮಳೆಯನ್ನ ನಾವು ರಾಯಚೂರು ಜಿಲ್ಲೆ ಒಳಗೆ ಕಾಣಬಹುದಾಗಿದೆ. ವಿಜಯಪುರ ಜಿಲ್ಲೆ ಒಳಗೆ ಆಗಸ್ಟ್ 31 ಮಳೆಯ ಸಾಧ್ಯತೆಗಳು 70%, ಗುರುವಾರ ಸೆಪ್ಟೆಂಬರ್ 1 65, ಶುಕ್ರವಾರ 2 80, ಶನಿವಾರ 3 85, ರವಿವಾರ 4, ಸೋಮವಾರ 5 ಮತ್ತು ಮಂಗಳವಾರ 6 ಈ ಮೂರು ದಿವಸ 90% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಸುಮಾರು 56 mm ಮಳೆ ಬರಬಹುದು. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ ಆಗಸ್ಟ್ 31 ಮಳೆ ಸಾಧ್ಯತೆಗಳು 75, ಗುರುವಾರ ಸೆಪ್ಟೆಂಬರ್ 1 ಮತ್ತು ಶುಕ್ರವಾರ 2 80%, ಶನಿವಾರ 3 ರವಿವಾರ 4 ಎರಡು ದಿವಸ 85, ಸೋಮವಾರ 5 ಮತ್ತು ಮಂಗಳವಾರ 6 ಈ ಎರಡು ದಿವಸ 90% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗೆ ಈ ವಾರ ಎಲ್ಲಾ ಜಿಲ್ಲೆಗಳಿಗಿಂತ ಹೆಚ್ಚು ಮಳೆ ಆಗಬಹುದು ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಒಂದು ವಾರದ ಅವಧಿಯೊಳಗೆ ಕೊಪ್ಪಳ ಜಿಲ್ಲೆ ಒಳಗೆ ಸುಮಾರು 87 mm ಮಳೆ ಆಗಬಹುದು. ಕಳೆದ ವಾರ ಕೂಡ ಕೊಪ್ಪಳ ಜಿಲ್ಲೆ ಒಳಗೆ ಬಹಳ ಒಳ್ಳೆ ಮಳೆಯಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ ಆಗಸ್ಟ್ 31 ಮತ್ತು ಶುಕ್ರವಾರ ಸೆಪ್ಟೆಂಬರ್ 2 ಮಳೆಯ ಸಾಧ್ಯತೆಗಳು 75%, ಗುರುವಾರ 1 65, ಶನಿವಾರ 3 80, ರವಿವಾರ 4 85, ಸೋಮವಾರ 5 ಮತ್ತು ಮಂಗಳವಾರ 6 ಈ ಎರಡು ದಿವಸ 90% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗೆ ಸಹಿತ ಉತ್ತಮ ಮಳೆ ನಾವು ಕಾಣ್ತಾ ಇದ್ದೀವಿ. ಸುಮಾರು 72 mm ಮಳೆ ಯಾದಗಿರಿ ಜಿಲ್ಲೆ ಒಳಗೆ ಈ ವಾರ ಆಗಬಹುದು. ಬಳ್ಳಾರಿ ಜಿಲ್ಲೆ ಒಳಗೆ ಬುಧವಾರ ಆಗಸ್ಟ್ 31 ಮಳೆಯ ಸಾಧ್ಯತೆಗಳು 70%, ಗುರುವಾರ ಸೆಪ್ಟೆಂಬರ್ 1 75, ಶುಕ್ರವಾರ 2 ಮತ್ತು ಶನಿವಾರ 3 80, ರವಿವಾರ 4 85, ಸೋಮವಾರ 5 ಮತ್ತು ಮಂಗಳವಾರ 6 ಈ ಎರಡು ದಿವಸ 90% ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗೆ ಸಹಿತ ಉತ್ತಮ ಮಳೆಯನ್ನು ನಾವು ಈ ವಾರ ನೋಡಬಹುದು. ಸುಮಾರು 62 mm ಮಳೆ ಬಳ್ಳಾರಿ ಜಿಲ್ಲೆ ಒಳಗೆ ಕಾಣ್ತಾ ಇದ್ದೀವಿ. ಕಳೆದ ವಾರ ಬಳ್ಳಾರಿ ಜಿಲ್ಲೆ ಒಳಗೆ ಬಹಳ ಅಲ್ಪ ಪ್ರಮಾಣದ ಮಳೆಯನ್ನು ನಾವು ನೋಡಿದ್ವಿ. ಬಾಗಲಕೋಟೆ ಜಿಲ್ಲೆ ಒಳಗೆ ಆಗಸ್ಟ್ 31 ಬುಧವಾರ ಅಲ್ಲದೆ ಗುರುವಾರ ಸೆಪ್ಟೆಂಬರ್ 1 ಮಳೆಯ ಸಾಧ್ಯತೆಗಳು 70%, ಶುಕ್ರವಾರ 2 75, ಶನಿವಾರ 3 ರವಿವಾರ 4 ಎರಡು ದಿವಸ 85, ಸೋಮವಾರ 5 ಮತ್ತು ಮಂಗಳವಾರ 6 ಈ ಎರಡು ದಿವಸ 90%. ಬಾಗಲಕೋಟೆ ಜಿಲ್ಲೆ ಒಳಗೆ ಅಡ್ಡಿ ಇಲ್ಲ ಅನ್ನುವಷ್ಟು ಮಳೆಯನ್ನು ಈ ವಾರ ನಾವು ನೋಡಬಹುದು. ಸುಮಾರು 55 mm ಮಳೆ ಒಂದು ವಾರದ ಅವಧಿಯೊಳಗೆ ಬಾಗಲಕೋಟೆ ಜಿಲ್ಲೆ ಒಳಗೆ ಕಾಣಬಹುದು. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಆಗಸ್ಟ್ 31 ಬುಧವಾರ ಅಲ್ಲದೆ ಗುರುವಾರ ಸೆಪ್ಟೆಂಬರ್ 1 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು 70%, ಶುಕ್ರವಾರ 2, ಶನಿವಾರ 3, ಈ ಎರಡು ದಿವಸ 80, ರವಿವಾರ 4, ಸೋಮವಾರ 5 ಮತ್ತು ಮಂಗಳವಾರ 6, ಈ ಮೂರು ದಿವಸ 90% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 43 mm ಮಳೆಯನ್ನು ನಾವು ನೋಡಬಹುದು. ಇನ್ನು ಜೈರಾಬಾದ್ ತಾಲೂಕಿನೊಳಗೆ ಬುಧವಾರ ಆಗಸ್ಟ್ 31 ಮಳೆಯ ಸಾಧ್ಯತೆಗಳು 70%, ಗುರುವಾರ ಸೆಪ್ಟೆಂಬರ್ 1 65, ಶುಕ್ರವಾರ 2, ಶನಿವಾರ 3 75, ರವಿವಾರ 4 85 ಮತ್ತು ಸೋಮವಾರ 5 ಮತ್ತು ಮಂಗಳವಾರ 6, ಈ ಎರಡು ದಿವಸ 90% ಅನ್ನುವಂತಹ ಸೂಚನೆ ಅದ. ಜೈರಾಬಾದ್ ತಾಲೂಕಿನೊಳಗೆ ಒಂದು ವಾರದ ಅವಧಿಯೊಳಗೆ ಸುಮಾರು 43 mm ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಇದು ಸವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು, ಜಿಲ್ಲಾವಾರು ಅಂಕಿಅಂಶಗಳನ್ನು ನಾವು ನೋಡಿದ್ವಿ. ಆತ್ಮೀಯರೇ, ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪ ಅಂತಂದ್ರೆ, ಬರುವ ವಾರ ಮಿಶ್ರ ವಾತಾವರಣ ಇರುತ್ತದೆ. ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣ ಇತ್ತು ಅದೇ ರೀತಿಯಾದಂತಹ ವಾತಾವರಣ ಈ ವಾರದಲ್ಲಿ ಕೂಡ ನಾವು ನೋಡಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗೆ ಅತಿ ಹೆಚ್ಚಿನ ಮಳೆಯನ್ನು ನಾವು ಈ ವಾರ ಕಾಣಬಹುದು. ಅದರ ನಂತರ ನಂಬರ್ ಬರುವುದು, ಅಂದರೆ 2 ಬರುವುದು ಕಲಬುರಗಿ ಜಿಲ್ಲೆ, 3 ಯಾದಗಿರಿ ಜಿಲ್ಲೆದ್ದು. ಉತ್ತಮ ಮಳೆಯನ್ನು ಈ ಜಿಲ್ಲೆಗಳಲ್ಲಿ ನಾವು ಕಾಣಬಹುದಾಗಿದೆ. ಈಗಾಗಲೇ ನಾನು ತಮಗೆ ಪ್ರಮಾಣ ಕೂಡ ಹೇಳಿನಿ. ಅದೇ ರೀತಿಯಾಗಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು. ಕೆಲವು ಕಡೆಗಳಲ್ಲಿ ಭಾರಿ ಮಳೆ ಆಗುವಂತಹ ಸಾಧ್ಯತೆಗಳು ಕೂಡ ಅದಾವ. ಕಳೆದ ವಾರ ಯಾವ ರೀತಿ ಆಯಿತು ಅದೇ ರೀತಿಯಾಗಿ ಭಾರಿ ಮಳೆಯನ್ನು ನಾವು ಬರುವ ದಿನಗಳಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಮತ್ತೆ ಈ ಮಳೆಗಳ ಜೊತೆಗೆ ಸೋಮವಾರ ಮಂಗಳವಾರ ಈ ಎರಡು ದಿವಸ ಗುಡುಗು ಮಿಂಚುಗಳು ಸಹಿತ ಇರಬಹುದು ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಇನ್ನೊಂದು ವಿಚಾರವನ್ನ ಕೂಡ ಗಮನಿಸಬೇಕು, ಮುಂದಿನ ವಾರ ಏನಾಗಬಹುದು ಅನ್ನುವಂತಹ ಅನುಮಾನ ಕೂಡ ತಮ್ಮದಿರಬಹುದು. ಮುಂದಿನ ವಾರದ ಬಗ್ಗೆ ನಾವು ಸೂಕ್ಷ್ಮವಾಗಿ ಹೇಳೋದಪ್ಪ ಅಂತಂದ್ರೆ, ಮುಂದಿನ ವಾರ ಕೂಡ ನಾವು ಮೊದಲಿನ 4-5 ದಿವಸಗಳಲ್ಲಿ ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಚಲೋ ಮಳೆ ಆಗ್ತದೆ. ಈಗಿನ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಆ ರೀತಿಯಾಗಿ ತಜ್ಞರು ಹೇಳ್ತಾ ಇದ್ದಾರೆ. ಮುಂದಿನ ಕೆಲವು ದಿನಗಳಲ್ಲಿ ಒಳ್ಳೆ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ ಅಂತೇಳಿ. ಅದಕ್ಕೆ ನೀವು ಈ ವಾರ ಮತ್ತು ಮುಂದಿನ ವಾರದ ಕೂಡ ಲೆಕ್ಕ ಹಾಕೊಂಡೆ ನಿಮ್ಮ ಯೋಜನೆಗಳನ್ನು ಮಾಡಿಕೊಳ್ಬೇಕು. ಎಲ್ಲೆಲ್ಲಿ ಸಾಧ್ಯದ ನಿಮ್ಮ ಕೆಲಸ ಮಾಡಿಕೊಳ್ಳೋದಕ್ಕೆ ಆ ಟೈಮ್ನೊಳಗೆ ಮುಗಿಸ್ಕೊಂಡು ಬಿಡಬೇಕು, ಮುಂದಕ್ಕೆ ಬಿಡಬಾರದು. ಇದನ್ನ ವಿಚಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡಬೇಡ್ರಿ, ಮುಂದೆ ಹಾಕಬೇಡ್ರಿ. ಏನು ಕೆಲಸದ ನಮ್ಮ ಸದ್ಯದ ಕೆಲಸ ಈಗ ಆಗ್ತಾ ಇತ್ತು ಅಪ್ಪ ಅಂತಂದ್ರೆ ಅದನ್ನ ನೀವು ಮುಗಿಸ್ಬಿಡುದು ಒಳ್ಳೇದು. ಯಾಕಪ್ಪ ಅಂತಂದ್ರೆ ಮಳೆ ಪ್ರಮಾಣ ಏನದ ಇದು ಮುಂದಿನ ವಾರಗಳಲ್ಲಿ ಸಹಿತ ಹೆಚ್ಚಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಇದರೊಳಗೆ ಬದಲಾವಣೆಗಳು ಆಗಬಹುದು, ಅದಕ್ಕೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಅದಕ್ಕೆ ನೀವು ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಮತ್ತು ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಅದರ ಜೊತೆಗೆ ಬಹಳ ಮುಖ್ಯವಾದಂತಹದ್ದು, ನ್ಯೂಸ್ ಆನ್ ಏರ್ ಆಪ್ ಅನ್ನ ಯಾರು ಇನ್ನೂ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಅದು ಇರುವಂಗ ನೋಡ್ಕೊಳ್ಬೇಕು. ಅದರ ಜೊತೆಗೆ ಇನ್ನೂ 2-3 ಆಪ್ಗಳದಾವ, ಮೇಘದೂತ ಆಪ್ ಇದೆ, ದಾಮಿನಿ ಆಪ್ ಅದ. ಇವುಗಳನ್ನ ತಾವು ತಮ್ಮ ಮೊಬೈಲ್ಗಳಲ್ಲಿ ಸ್ಥಾಪನೆ ಮಾಡಿದ್ರೆ ನಿಮಗೆ ನೇರವಾಗಿ ಮಾಹಿತಿ ಸಿಗ್ತದೆ. ಮಳೆ ಮಾಹಿತಿ ಅಷ್ಟೇ ಅಲ್ಲದೆ ಕೃಷಿ ಯಾವ ರೀತಿ ನಾವು ಸದ್ಯಕ್ಕೆ ಮಾಡಬೇಕಾಗಿದೆ, ಏನೇನು ಪರಿಹಾರಗಳದಾವ ಅನ್ನೋದನ್ನು ಕೂಡ ನೀವು ಅದರಿಂದ ಪಡ್ಕೊಳ್ಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮುಗಿಸೋದಕ್ಕಿಂತ ಮೊದಲು ಮತ್ತೊಮ್ಮೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ಮತ್ತು ರೈತ ಬಾಂಧವರ ಕುಟುಂಬದ ಎಲ್ಲ ಸದಸ್ಯರಿಗೆ, ಬಂಧು ಬಾಂಧವರಿಗೆ, ಆಸಕ್ತರಿಗೆ, ಶ್ರೋತೃಗಳಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯಗಳ ಜೊತೆಗೆ ಒಂದು ವಿನಂತಿ ಕೂಡ ಅದ. ಈಗಾಗಲೇ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಪರಿಸರ ಪ್ರಿಯ ಗಣೇಶ ಚೌತಿಯನ್ನ ನಾವು ಈ ವರ್ಷ ಆಚರಣೆ ಮಾಡೋಣ. ಮಣ್ಣಿನ ಗಣಪಗಳನ್ನ ನಾವು ನಮ್ಮ ಮನೆಯೊಳಗೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪನೆ ಮಾಡೋಣ. ನೈಸರ್ಗಿಕ ಬಣ್ಣಗಳನ್ನು ಬಳಸಿದಂತಹ ಗಣಪತಿ ಮೂರ್ತಿಗಳನ್ನ ನಾವು ತರೋಣ, ಪೂಜೆ ಮಾಡೋಣ ಮತ್ತು ಆನಂದಿಸೋಣ. ಪರಿಸರಕ್ಕೆ ನಮ್ಮ ಕೈಲಾದಂತಹ ಅಳಿಲು ಸೇವೆಯನ್ನ ಸಲ್ಲಿಸೋಣ ಅಂತೇಳಿ ಹೇಳ್ತಾ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೆಟ್ಟಿಯಾಗಲು, ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈಗ ಕೇಳಿ ಮುಧೋಳ ತಾಲೂಕಿನ ಕುಲಾಲಿ ಗ್ರಾಮದ ಶ್ರೀಮತಿ ಕಲ್ಲವ್ವ ಕಸವ ಹಂಡೇನವರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದ. ಪತಿ ಪೂಜೆ ಮಾಡುವಲ್ಲೇ ಸೇವೆಯ ಮಾಡೇ ಕೊಟ್ಟಾರವ್ವ ಜಾಮ.